ಕನ್ನಡ ನಾಡಿದು ಚಿನ್ನದ ಮಣ್ಣಿದು ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀರು ಹರಿಯುವ ನೀರು ಹಸುರಿನ ಪೈರು ಎಲ್ಲೆಡೆ ಆದಾಯ ಸಿರಿಯೇ ಹೂಗಳ ಕೆಂಪು ಮರಗಳ ಸಂಪು ಎಲ್ಲೂ ಆಯಿ ನಗೆಯೇ ಹರಿಯುವ ನೀರು ಹಸುರಿನ ಪೈರು ಎಲ್ಲೆಡೆ ಆದಾಯ ಸಿರಿಯೇ ಹೂಗಳ ಕೆಂಪು ಮರಗಳ ಸಂಪು ಎಲ್ಲೂ ಆಯಿ ನಗೆಯೇ ಭಾರತ ಮಾತೆಯ ಈತನು ಜಾತೆಯ ಚೆಲುವನ್ನು ನೋಡುತ್ತ ನಲಿಯುಗ ಮೆರೆಯುಗನ ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀರು ಚಂದ ಸಾವಿರ ಭಾಷೆಯ ಕಲಿತನು ಮನಕ್ಕೆ ಕನ್ನಡ ನುಡಿ ಮುದ್ದೆ ಅಂದ ಪೂರ್ವದ ಪುಣ್ಯವೋ ಪಡೆದಿಹ ಭಾಗ್ಯವೋ ಹುಟ್ಟಿದ ಪಾವನ ಕನ್ನಡ ಮಣ್ಣಲಿನ ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀರು ಗಂಧದ ಗೂಡಿದು ಕಲೆಗಳ ಕೌಡಿದು ಕನ್ನಡ ನಾಡಿದು ಚಿನ್ನದ ಮಣ್ಣಿದು ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀರು ಲಾ ಲಾ ಲಾ ಲಾ ಲಾ ಲಾ